ಬಲ್ಲಂತ ಸೌಭಾಗ್ಯ ಮತ್ತು ಕೇಳುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಪ್ರೀತಿ ದಯ ಬಾಲಿನ ಪ್ರೀತಿ ದಯ ಗೋರವಿನ ಪ್ರೀತಿ ದಯ ಬಾಲಿನ ಪ್ರೀತಿ ದಯ ಗೋರವಿನ ಬಲ್ಲಂತ ಸೌಭಾಗ್ಯ ಮತ್ತು ಕೇಳುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಬಾವ ಮೈದಾನರು ಸೇವಾ ಮತ್ತು ಮಾಡಲ್ಲಿ ಬೇಕೆ ಬಾವ ಮೈದಾನರು ಸೇವಾ ಮತ್ತು ಮಾಡಲ್ಲಿ ಬೇಕೆ ಬಲ್ಲಂತ ಗೂರಾವಿನ ಬದುನ ಮಾಡುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತತ್ತು ತವರಿಗೆ ಹೇಳು ಬ್ಯಾಡವ್ವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತತ್ತು ತವರಿಗೆ ಹೇಳು ಬೆಮ್ಮುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಬಾಳಿಯ ಅಣ್ಣ ಮೇಲ್ಮೈ ಕುಟುಂಬ ಜಾದ ಮಲ್ಲಿಗೆ ನೆನೆಯ ಜಾಳಿಗೆ ನನ್ನ ನಿನಗಸರೆ ಮಾಡಿನಿ ಜಾಣ ಇಳೆ ಬೈಡಿಯ ಜಾಳಿಗೆ ನನ್ನ ನಿನಗಸರೆ ಮಾಡಿನಿ ಜಾಣ ಇಳೆ ಬೈಡಿಯ ನಿಂಬಿಯ ಅಣ್ಣ ಕೆಂಬೈ ಕುಸುಮ ದುಂಡ ಮಲ್ಲಿಗೆ ನೆನೆಯ ಬಿಂದಿಗೆ ನನ್ನ ನಿನಗಸರೆ ಮಾಡಿನಿ ರೆಂಬಿ ಇಳೆ ಬೈಡಿಯ ಬೆಂದಿಗೆ ನನ್ನ ನಿನಗಸರೆ ಮಾಡಿನಿ ರೆಂಬಿಳೆ ವೈಡಿಯ ಅತ್ತಿಯ ಮಗಳಂದ ಬಳಸು ಬಳನ ಚಿತ್ರ ಬಲ್ಲಂತ ಯೋಗೆ ಇಪ್ಪತ್ತೊಂದರು ಚ ನಿನಗಿ ತಪನಿದೆ ಮೈತ್ರಿಯ ವೈಡಿಯ ಇಪ್ಪತ್ತೊಂದರು ಚ ನಿನಗಿ ತಪನಿದೆ ಮೈತ್ರಿಯ ವೈಡಿಯ ಮಾವನ ಮಗಳಂದ ಬಳಸು ಬಳನ ಜ್ಞಾನ ಬಲ್ಲಂತ ಯೋಗೆ ನಲವತ್ತೊಂದರು ಚ ನಿನಗಿ ತಪನಿದೆ ನಾರಿಯೇ ವೈಡಿಯೇ ನಲವತ್ತೊಂದರು ಚ ನಿನಗಿ ತಪನಿದೆ ನಾರಿಯೇ ವೈಡಿಯೇ ಹಗಲ ಸುರು ಜನ ವಿರುಳ ಚಂದ್ರಮನ ನಡಮನಿಗೆ ಜಗದೋತೆ ಹಗಲ ತುರು ಜನ ವಿರುಳ ಚಂದ್ರಮನ ನಡಮನಿಗೆ ಜಗದೋತೆ ಹಡವಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ವಡಿಯ ಇಳೆ ವೈಡಿಯೇ ಹಡವಂತ ತಾಯಿ ತಂದೆ ವರ ನೋಡಿ ಕೊಟ್ಟರ ವಡಿಯ ಇಳೆ ವೈಡಿಯೇ ಚಿಕ್ಕನ ದಾಡಿಕಿ ಚಿಗರ ತಬಿಳಿಯಲಿ ಬಿಳೆ ಪದ ಬಿಳಿ ಸುಣ್ಣ ಯಲಕಿ ಪಾತ್ರಿ ಜಜಿಕ ಇಲಾವಂಗ ಜಾಣ ಇಳೆ ವೈಡಿಯೇ ಯಲಕಿ ಪಾತ್ರಿ ಜಜಿಕ ಇಲಾವಂಗ ಜಾಣ ಇಳೆ ವೈಡಿಯೇ ಬೀಗರ ಬಂದಿರಿ ಬಂತಿರಿ ಖುಷಿದಿಂದ ಮೇನದಕ್ಕೆ ಮುಂದ ಬಂದ ಕಾರಣ ನಾಗೆಯರೇ ಸೋವಾನ ಬಂದ ಕಾರಣದ ಬಾಗೆಯರೇ ಸೋಬಾನ ಬಂದನ ಕಾರಣದ ಬಾಗೆಯನ್ನ ಎಳತೀರಿ ನಿಮ್ಮಗಳ ನಮಗ ಕೊಡಬೇಕು ರೇ ಸೋಬಾನ ನಿಮ್ಮಗಳ ನಮಗ ಕೊಡಬೇಕು ರೇ ಸೋಬಾನ, ಮಗಳನ್ನ ಕೊಡತೀವ್ರಿ ಮನಿ ನೋಡಿ ಮಗಳ ಕೊಡತೇವರೇ ಸೋಬಾನ, ಮನಿ ನೋಡಿ ಮಗಳ ಕೊಡತೇವರೇ ಸೋಬಾನ, ಮನಿಯನ್ನ ಕೇಳತೀರಿ ಮನಿ ಬಲಿ ಚೌಕಾಟ ಗಿಳಿ ಗಿಳಿ ಮಂಚಾಟ ಗಿಳಿ ಉಳ್ಳ ಪಡ ಸಾಲಿ ಮನಿಯಾಗಿ ನತ್ತಿ ಗುಣವಂತೆ ಸೋಬಾನ, ಮನಿಯಾಗಿ ನತ್ತಿ ಗುಣವಂತೆ ಸೋಬಾನ, ಮನಿಯಾಗಿ ನತ್ತಿ ಗುಣವಂತಿದ್ದಾರ ವರ ನೋಡಿ ಮಗಳ ಕೊಡತೇವರೇ ಸೋಬಾನ, ವರ ನೋಡಿ ಮಗಳ ಕೊಡತೇವರೇ ಸೋಬಾನ, ವರಯನ ವರವನ್ನ ಕೇಳತೀರಿ ವರ ಬಲಿ ಗುಣವಂತ ದಡಿಯ ದೋತೋರ ಮುಡಿಯರ ಉಂಗೋರ ದವಲಚ್ಚಿ ತೊಡವ ನೀಲಾವಂಗೆ ಸೋಬಾನ, ದವಲಚ್ಚಿ ತೊಡವ ನೀಲಾವಂಗೆ ಸೋಬಾನ, ಇಟ್ಟು ನೆಲ ಕೇಳತೀರಿ ಮಗಳಿಗೆ ಕೊಡತೀರಿ ತಾಟ ತಂಬರೆ ಕೊಡ ಕೂಸ ಕುಡಿಯವಾಗಿಂಡಿ ಮನಿ ಪುರುಷ ಋಣ ಕಾರಾಯಮ್ಮೆ ಸೋಬಾನ, ಮನಿ ಪುರುಷ ಋಣ ಕಾರಾಯಮ್ಮೆ ಸೋಬಾನ, ಮನಿ ಪುರುಷ ಋಣ ಕಾರಾಯಮ್ಮೆ ಕೋಟಾರ ದೊರೆತು ಕಾದವರ ತಾವರವರ ಸೋಬಾನ, ದೊರೆತು ಕಾದವರ ತಾವರವರ ಸೋಬಾನ, ಒಂದು ಬೇರಿಗೆ ಮೂರು ಎಲಿಯಾಗಿ ಒಂದು ಬೇರಿಗೆ ಮೂರು ಎಲಿಯಾಗಿ ಅದರ ಹೊಂದಿಗೆ ಪತದುವಾಗಿ ಅದರ ಹೊಂದಿಗೆ ಪತೈದುವಾಗಿ ಮುಂದೆ ಮೂವತ್ತೈದು ಕಾಯಾಗಿ ಮುಂದೆ ಮೂವತ್ತೈದು ಕಾಯಾಗಿ ತೆಳಗಲ್ಮೆ ತೆರೆಯುವ ದ್ಯಾತಕ್ಕೆ ಬಾಯೇಂ ತೆಳಗಲ್ಮೆ ತೆರೆಯುವ ದ್ಯಾತಕ್ಕೆ ಬಾಯೇಂ, ಹಣ್ಣೋಳು ರಸ ಪೂರ್ಣ ತುಂಬೈತ್ರಿ ಹಣ್ಣೋಳು ರಸ ಪೂರ್ಣ ತುಂಬೈತ್ರಿ, ಹಣ್ಣ ಕೈಕೊಂಡು ಕುಳತಿ ದನಗಿಳಿಯೈತ್ರಿ ಹಣ್ಣ ಕೈಕೊಂಡು ಕುಳತಿ ದನಗಿಳಿಯೈತ್ರಿ, ಕಣ್ಣಿಟ ನೋಡೋ ಕಾಣಿಸಿತೈತಿ ಕಣ್ಣಿಟ ನೋಡೋ ಕಾಣಿಸಿತೈತಿ, ಹಣ್ಣಪ್ಪ ಗಳಿರ ತುಂಬೈತು ಹಣ್ಣಪ್ಪ ಗಳಿರ ತುಂಬೈತು, ನೆಲ ನೀರು ಮೇಲ್ಕಿತ್ರಿ ಐವ ಕಾಶ ನೆಲ ನೀರು ಮೇಲ್ಕಿತ್ರಿ ಐವ ಕಾಶ, ಇದರಲ್ಲಿ ಹುಟ್ಟಿ ಬೆಳದಿತ್ರಿ ದೇಶ ಇದರಲ್ಲಿ ಹುಟ್ಟಿ ಬೆಳದಿತ್ರಿ ದೇಶ, ಕಲ್ಪರಾಕ್ಷ ಶ್ರೀ ಗುರು ಮಾಂತೇಶ ಕಲ್ಪರಾಕ್ಷ ಶ್ರೀ ಗುರು ಮಾಂತೇಶ, ಇದರೊಳಗೆ ತಿಳಿಕೊಂಡರು ಬಲೆ ಸರ್ವೇಶ ಇದರೊಳಗೆ ತಿಳಿಕೊಂಡರು ಬಲೆ ಸರ್ವೇಶ, ಮೂರ ದಿನದ ಸಂತಿ ಆತ್ಮನೇ ಕಣದ ನೀ ಕುಂತಿ ಮೂರ ದಿನದ ಸಂತಿ ಆತ್ಮನೇ ಕಣದ ನೀ ಕುಂತಿ, ಬ್ಯಾಡ ಪರರ ಚಿಂತಿ ನಾಳೆ ಯಮ ಕೇಳಿದರೇನಂತಿ, ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ, ಆವಿಷಖತ ರಾತ್ರಿಗೆ ಅದವ್ರಿ ಪತು ಆವಿಷಖತ ರಾತ್ರಿಗೆ ಅದವ್ರಿ ಪತು, ಪ್ರಾಯಕ್ಕೆ ಪತು ಪ್ರಾಯದ ಗಾಯಕ್ಕೆ ಐವತ್ತು ಪ್ರಾಯಕ್ಕೆ ಪತು ಪ್ರಾಯದ ಗಾಯಕ್ಕೆ ಐವತ್ತು, ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ. ಇದುವರೆಗೆ ಸಿಂದಗಿ ತಾಲೂಕಿನ ಶರಣವ ಬಸವಣ್ಣ ಕರಬಂಟನಾಳ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಎಲ್ಲ ಕೇಳುಗರಿಗೂ, ಶಿವಕುಮಾರ್ ಬಿ ಎಸ್ ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ, ಆಕಾಶವಾಣಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಕೃಷ್ಣಾ ಕೊಳದಲ್ಲಿ